संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ಆತ್ಮೀಯ ರೈತ ಬಾಂಧವರೇ, ಭತ್ತದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಜಿ ನಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿ. ಆತ್ಮೀಯ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಸೇರಿದಂತೆ ನೀರಾವರಿ ಸೌಲಭ್ಯ ಇರುವಂಥ ಅನೇಕ ಭೂಪ್ರದೇಶದಲ್ಲಿ ಭತ್ತವನ್ನು ಇತ್ತೀಚೆಗೆ ಪ್ರಮುಖ ಬೆಳೆಯನ್ನಾಗಿಸಿಕೊಂಡು ರೈತರು ಆ ಮೂಲಕ ಆಹಾರ ಉತ್ಪಾದನೆಗೆ ತಮ್ಮ ಕೊಡುಗೆಯನ್ನು ನೀಡ್ತಾ ಇರುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ಸಂಗತಿ. ಈ ದಿಶೆಯಲ್ಲಿ ಭತ್ತದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ಕ್ಷೇತ್ರ ವ್ಯವಸ್ಥಾಪಕರಾದ ಡಾಕ್ಟರ್ ಜಿ ನಾರಪ್ಪ ಅವರು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಈ ಭತ್ತದಲ್ಲಿ ಹೇಗೆ ಮಾಡಬೇಕು, ಹೇಗೆ ನಿರ್ವಹಿಸಬೇಕು, ಇದರಿಂದ ರೈತರಿಗೆ ಮತ್ತು ಜಮೀನಿಗೆ ಆಗುವಂಥ ಉಪಯೋಗಗಳು, ಹಾಗೆಯೇ ಹೇಗೆ ನಮ್ಮ ಕೃಷಿಯಲ್ಲಿ ಖರ್ಚನ್ನು ಕಡಿಮೆ ಮಾಡಬಹುದು, ನಿರಂತರವಾಗಿ ಸಮಗ್ರವಾಗಿ ಈ ಪೋಷಕಾಂಶಗಳನ್ನು ಭೂಮಿಯಲ್ಲಿ ನಿರಂತರವಾಗಿ ಕಾಪಾಡೋದರಿಂದ ಅನ್ನೋದ್ರ ಬಗ್ಗೆ ಹಲವಾರು ವಿಷಯಗಳನ್ನು ನಮ್ಮ ರೈತರಿಗಾಗಿ ತಿಳಿಸ್ಕೊಡ್ಲಿಕ್ಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಡಾಕ್ಟ್ರೆ, ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತು ನಮ್ಮ ರೈತ ಬಾಂಧವರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹಾಗೆ ತಾವು ಇವತ್ತು ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಅದು ವಿಶೇಷವಾಗಿ ಭತ್ತದಲ್ಲಿ ಸಾವಯವವಾಗಿ ಜೈವಿಕ ಗೊಬ್ಬರವಾಗಿ ಮತ್ತು ಬೇರೆ ಬೇರೆ ಹಸಿರೆಲೆ ಗೊಬ್ಬರ, ಹೀಗೆ ಎಲ್ಲ ಗೊಬ್ಬರಗಳನ್ನು ಬಳಸಿಕೊಂಡು ನಿರಂತರವಾಗಿ ನಮ್ಮ ಭೂಮಿಯಲ್ಲಿ ಸರ್ವಕಾಲಕ್ಕೂ ಕೂಡ ಈ ಸಮಗ್ರ ಪೋಷಕಾಂಶಯುಕ್ತ ಭೂಮಿಯನ್ನಾಗಿಸ್ಲಿಕ್ಕೆ ಹೇಗೆ ನಮ್ಮ ರೈತರು ಪ್ರಯತ್ನವನ್ನು ಮಾಡಬೇಕು, ಮತ್ತು ಅದಕ್ಕೆ ಪೂರಕವಾಗಿ ಯಾವೆಲ್ಲ ಗೊಬ್ಬರಗಳು ಈ ರೈತರಿಗೆ ವರದಾನವಾಗಿ ಪರಿಣಮಿಸಲಿವೆ ಅನ್ನೋದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿಸ್ಕೊಡಿ ಡಾಕ್ಟ್ರೆ. ನಮಸ್ಕಾರ ರೈತ ಬಾಂಧವರೇ. ಇಲ್ಲಿ ಮುಖ್ಯವಾಗಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಈ ವರ್ಷದಲ್ಲಿ ತುಂಬ ಖುಷಿ ವಿಚಾರ, ಯಾಕಂತಂದರೆ ಸಾಕಷ್ಟು ನೀರು ಡ್ಯಾಮಿಗೆ ಬಂದಿರೋದ್ರಿಂದ ಅಟ್ಲೀಸ್ಟ್ ನಮಗೆ ಒಂದು ಬೆಳೆ ಅಥವಾ ಎರಡು ಬೆಳೆ ಸಿಗುವಷ್ಟು ನೀರನ್ನು ನಮ್ಮ ಇದರಲ್ಲಿ ಸಿಗ್ತಾ ಇದೆ. ಮುಖ್ಯವಾಗಿ ಏನಂತಂದರೆ, ನಾವು ನೀರನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಒಂದು ಭತ್ತದಲ್ಲಿ ಸಮಗ್ರ ಪೋಷಕಾಂಶಗಳು ಅದನ್ನು ಹೆಂಗೆ ನಾವು ನಿರ್ವಹಣೆ ಮಾಡಬೇಕು. ನಾವು ಸಮಗ್ರ ಅಂತಂದರೆ ಈಗ ಬರೀ ರಾಸಾಯನಿಕ ಇದೆಲ್ಲ ಎಲ್ಲ ಅಂದರೆ ಸಾವಯವ ಬರ್ತೈತಿ, ಜೈವಿಕ ಬರ್ತೈತಿ, ಆಮೇಲೆ ಹಿಂಡಿ ಗೊಬ್ಬರ ಬರ್ತೈತಿ, ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ, ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ನೀವು ಸಮತೋಲನವಾಗಿ ಕೊಟ್ಟರೆ ಅದು ಸಮಗ್ರ ಪೋಷಕಾಂಶ ಅಂತ ಇದ್ದಾರೆ. ಇಲ್ಲಿ ನಾವು ಭತ್ತಕ್ಕೆ ಏನಂತಂತಂದರೆ, ಈಗ ಭತ್ತ ಸುಮಾರು ಪ್ರಪಂಚದ 60% ಜನರಿಗೆ ಮುಖ್ಯ ಆಹಾರ ಬೆಳೆಯಾಗಿದೆ. ಭತ್ತದ ಬೆಳೆಯಲ್ಲಿ ನಿರೀಕ್ಷಿತ ಇಳುವರಿಯನ್ನು ಪಡೆಯಲು ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಹಳ ಅಗತ್ಯವಾಗಿದೆ. ಸಮಗ್ರ ಪೋಷಕಾಂಶಗಳು ಏನಂತಂದರೆ, ಫಸ್ಟಿಗೆ ನಾವು ಬಂದರೆ ಈ ಸೆಗಣಿ ಗೊಬ್ಬರ ಇರ್ಬೋದು ಅಥವಾ ಕಾಂಪೋಸ್ಟ್ ಗೊಬ್ಬರ ಅಂತೀವಿ. ಈ ಸೆಗಣಿ ಗೊಬ್ಬರನ ಇದು ಗುಂಡಿಯಿಂದ ಅಥವಾ ರಾಶಿಗಳನ್ನು ಇದನ್ನು ಮಾಡಿ ನಾವು ಅದನ್ನು ಹೊಲಗದ್ದೆಗಳಿಗೆ ಸಾಗಿಸ್ತೀವಿ. ಇದನ್ನು ಸಾಗಿಸಿದ ತಕ್ಷಣ ಭೂಮಿಗೆ ಇಮಿಡಿಯೇಟಾಗಿ ನಾವು ಭೂಮಿಗೆ ಆ್ಯಡ್ ಮಾಡೋದಿಲ್ಲ, ಅಂದರೆ ಅದನ್ನು ಸೇರಿಸೋದಿಲ್ಲ ಅಲ್ಲಿ. ಯಾಕಂತಂದರೆ ರೈತರಿಗೆ ಟೈಮ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಹಾಕಿ ಇಮಿಡಿಯೇಟಾಗಿ ನೀವು ಭೂಮಿಗೆ ಸೇರಿಸಿದರೆ ತುಂಬ ಅನುಕೂಲ. ಇಲ್ಲ ಅಂತಂದರೆ ನೀವು ಹಾಕಿ ಭಾಳ ದಿವಸ ಹಂಗೆ ಬಿಟ್ಟರೆ 15 ದಿವಸ ಅಥವಾ 20 ದಿವಸ ಮೇಲೆ ಬಿಟ್ಟರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶ ಅಂದರೆ ಈ ಸಾರಜನಕ ಅಮೋನಿಯಾ ರೂಪದಲ್ಲಿ ಆವಿಯಾಗಿ ಹೊರಗೆ ಹೋಗ್ಬಿಡುತ್ತೆ. ಹಂಗಾಗಿ ನಮ್ಮಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸನ್ನು ನಾವು ಹಾಳು ಮಾಡ್ಕೊಂಡ್ಬಿಡ್ತೀವಿ, ಅಂದರೆ ಲಾಸ್ ಮಾಡ್ಕೊಂಡ್ಬಿಡ್ತೀವಿ. ಅದರ ಸಲುವಾಗಿ ನಾವು ಹಾಕಿರ್ತಕ್ಕಂಥ ತಿಪ್ಪಿ ಗೊಬ್ಬರನೇನು ಹೊಲಕ್ಕೆ ಹಾಕಿದ್ದೀವಲ್ಲ ಅದನ್ನು ರಕ್ಷಣೆ ಮಾಡಬೇಕಂದ್ರೆ ಸ್ವಲ್ಪ ನಿಮ್ದು ಲೇಟ್ ಆಗುತ್ತೆ ಭೂಮಿಗೆ ಸೇರಿಸೋದು ಅಂತಂದರೆ ಅದನ್ನು ರಕ್ಷಣೆ ಅಂದರೆ ಮೇಲೆ ಒದಕೆಯಾಗಿ ಸ್ವಲ್ಪ ಯಾವಾದರೂ ಖಾಲಿ ಚೀಲಗಳನ್ನು ಅಥವಾ ಮಣ್ಣಿನ ಒದಕೆಯನ್ನು ಹಾಕಿ ನಾವು ಮುಚ್ಚಬೇಕಾಗುತ್ತೆ. ನಂತರ ನಾವು ಭೂಮಿಗೆ ಸೇರಿಸ್ಬೇಕಾದ್ರೆ ಅದನ್ನು ತೆಗೆದು ಇಮಿಡಿಯೇಟಾಗಿ ಭೂಮಿಗೆ ಸೇರಿಸ್ಬೋದು. ಇದು ಲೇಟ್ ಆದಾಗ, ಇಲ್ಲ ಭೂಮಿಗೆ ನೇರವಾಗಿ ನೀವು ಗೊಬ್ಬರ ಹಾಕ್ತಿದ್ದೀರಲ್ಲ ಅವಾಗಲೇ ಇಮಿಡಿಯೇಟಾಗಿ ಸೇರಿಸಿದರೆ ಏನು ಸಮಸ್ಯೆ ಇಲ್ಲ, ಅಂದರೆ ಸಾಕಷ್ಟು ನ್ಯೂಟ್ರಿಯೆಂಟ್ಸು ಲಾಸ್ ಆಗೋದು ಕಡಿಮೆ ಆಗುತ್ತೆ. ಇಲ್ಲಿ ನಾವು ಈ ಗೊಬ್ಬರವನ್ನು ಈ ಭತ್ತ ಇದಕ್ಕೆ ಬಂತಂದರೆ ನಾವು ಸುಮಾರು 3-4 ವಾರ ಮುಂಚಿತವಾಗಿನೇ ಈ ಒಂದು ಭತ್ತದ ಗದ್ದೆಗೆ ನಾವು ಸೇರಿಸಬೇಕಾಗುತ್ತೆ. ಈ ಒಂದು ಪಡ್ಲಿಂಗಲ್ಲಿ ಅದು ಚೆನ್ನಾಗಿ ಮಿಶ್ರಣ ಮಾಡಿ ನಾವು ಕೊಡ್ಬೋದು. ನಂತರ ಇದನ್ನು ಕೊಡ್ತಾ ಇದರಿಂದ ಏನು ರೈತನಿಗೆ ಲಾಭ? ಸಗಣಿ ಗೊಬ್ಬರ ಇದರಿಂದ, ಸಗಣಿ ಗೊಬ್ಬರದಲ್ಲಿ ಸಾಕಷ್ಟು ಜೀವಾಣುಗಳು ಇರುತ್ತವೆ. ಜೀವಾಣುಗಳು ಇರೋದ್ರಿಂದ ಭೂಮಿಯಲ್ಲಿ ಮೈಕ್ರೋಬಿಯಲ್ ಆಕ್ಟಿವಿಟಿ, ಜೀವಾಣುಗಳ ಚಟುವಟಿಕೆ ಜಾಸ್ತಿ ಆಗುತ್ತೆ. ಅಂದರೆ ಡಿಕಾಂಪೋಷನ್, ನಿಮ್ಮ ಭೂಮಿಯಲ್ಲಿ ಏನೇ ವಸ್ತು ಈಗೇನು ಕಟಾವು ಮಾಡಿ ಬಿಟ್ಟಿರ್ತಕ್ಕಂಥ ವಸ್ತು ಕೊಳಲಿಕ್ಕೆ ಮಾಡ್ತಕ್ಕಂಥ ಶಕ್ತಿ ಈ ಒಂದು ಸಗಣಿ ಗೊಬ್ಬರದಲ್ಲಿ ಇರುತ್ತದೆ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ಸಗಣಿ ಗೊಬ್ಬರಗಳನ್ನು ಅಥವಾ ಫಾರ್ಮ್ಯಾಡ್ ಮ್ಯಾನೂರ್ ಅಂತೀವಿ, ಅದನ್ನು ನಾವು ಕೊಡಬೇಕಾಗುತ್ತೆ. ಇದರಿಂದ ಮಣ್ಣಿನ ಗುಣಧರ್ಮ ಚೆನ್ನಾಗಾಗುತ್ತೆ, ಆಮೇಲೆ ಜೈವಿಕ ನಾಲ್ಕು ಗುಣಧರ್ಮಗಳು ಉತ್ತಮಗೊಳ್ಳುತ್ತವೆ, ಆಮೇಲೆ ಭತ್ತಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಪೋಷಕಾಂಶಗಳು. ಅಂದರೆ ಈಗ ಇದರಲ್ಲಿ ನಾವು ರಾಸಾಯನಿಕ ಕಂಪೇರ್ ಮಾಡಿದರೆ ಇದು ಬಲ್ಕಾಗಿರುತ್ತೆ, ಬಟ್ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳು ಕಡಿಮೆ ಇದ್ದರೂ ಎಲ್ಲ ಥರ ಪೋಷಕಾಂಶಗಳು, ಅಂದರೆ ನಾವು ಗಿಡಕ್ಕೆ ಏನು ಬೇಕಾಗಿದೆ ಸುಮಾರು 16 ಪೋಷಕಾಂಶಗಳೇನು ಬೇಕಾಗಿದೆಯಲ್ಲ, ಆ ಥರ ಎಲ್ಲ ಪೋಷಕಾಂಶಗಳು ಕಡಿಮೆ ಇದರಲ್ಲಿ ಸಿಗುತ್ತೆ, ಬಟ್ ಇದು ಬಲ್ಕಾಗಿರುತ್ತೆ. ಅಂದರೆ ನಾನು ಈಗ ಒಂದು 8-10 ಟನ್ನು ಕೊಟ್ಟರೆ ಅಟ್ಲೀಸ್ಟ್ ನನಗೆ ಕಡಿಮೆ ಪ್ರಮಾಣದಲ್ಲಿ ಪೋಷಕಾಂಶಗಳು ಸಿಕ್ಕಂಗಾಗುತ್ತೆ. ಬಟ್ ಅದೇ ನಾವು ರಾಸಾಯನಿಕಕ್ಕೆ ಹೋದರೆ ಹೆಚ್ಚು ಪೋಷಕಾಂಶಗಳು ಕಡಿಮೆ ಪ್ರಮಾಣದ ಗೊಬ್ಬರದಲ್ಲಿ ಸಿಕ್ಕಂಗಾಗುತ್ತೆ. ನಂತರ ಈ ಭತ್ತದಲ್ಲಿ ಅಜೋಸ್ಪೈರಲಮ್ ಗೊಬ್ಬರ ಬಳಕೆ ಅಂತೀವಿ. ಈಗ ಹೆಂಗೆ ನಾವು ಸಗಣಿ ಗೊಬ್ಬರ ಅಥವಾ ಫಾರ್ಮೇಡ್ ಮ್ಯಾನೂರ್ ಹೆಂಗೆ ಇದು ಮಾಡಿದ್ವೋ ಅದೇ ಥರ ಅಜೋಸ್ಪೈರಲಮ್ ಅಂತ ಒಂದು ರಾಸಾಯನಿಕ ಗೊಬ್ಬರ ಇದೆ. ಇದು ಏನು ಮಾಡುತ್ತೆ ಅಂದರೆ ಇದು ಒಂಥರ ಏಕಾಣು ಜೀವಿ ಆ ಒಂದು ಗೊಬ್ಬರದಲ್ಲಿ ಸೇರುತ್ತೆ. ಇದನ್ನು ನಾವು ಏಕದಳ ಬೆಳೆಗಳಾದ ಭತ್ತ, ಜೋಳ, ಸಜ್ಜೆ, ರಾಗಿ ಇತ್ಯಾದಿ ಈ ತೃಣಧಾನ್ಯಗಳಿಗೆ ನಾವು ಕೊಡಬೇಕು. ಇದು ಆ ಬೇರಿನ ಹೊರವಲಯದಲ್ಲಿ ಜೀವಿಸಿ ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತೆ. ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕನ ತಗೊಂಡು ಭೂಮಿಯಲ್ಲಿ ಫಿಕ್ಸ್ ಮಾಡುತ್ತೆ. ಇದರಿಂದ ಬೆಳೆಗಳಿಗೆ ನೇರವಾಗಿ ಸಾರಜನಕ ಲಭ್ಯವಾಗುತ್ತೆ. ಈ ಏಕಾಣು ಜೀವಿಗಳು ಹಾರ್ಮೋನುಗಳನ್ನು ಉತ್ಪಾದನೆ ಮಾಡಿ ಸಸ್ಯಗಳ ಬೆಳವಣಿಗೆ ಕೂಡ ಹೆಚ್ಚಿಸ್ಬೋದು. ಆಮೇಲೆ ಈ ಅಜೋಸ್ಪೈರಲಮ್ ಗೊಬ್ಬರ ಬಳಕೆ ಇದೆ ಏನಂತಪ್ಪ ಅಂದರೆ ಇದನ್ನು ನಾವು 3 ಹಂತಗಳಲ್ಲಿ ಬಳಸ್ಬೋದು. ಎಕರೆಗೆ ಸುಮಾರು ನಾನು 400 ಗ್ರಾಂ ಅಜೋಸ್ಪೈರಲ ಜೈವಿಕ ಗೊಬ್ಬರವನ್ನು ಉಪಚರಿಸುವುದು, ಅಂದರೆ ಬಿತ್ತನೆ ಬೀಜಕ್ಕಾದರೆ 400 ಗ್ರಾಂ ಅಜೋಸ್ಪೈರಲಮನ್ನು ನಾವು ಬೀಜೋಪಚಾರ ಮಾಡಿ ಹಾಕಬೇಕಾಗುತ್ತೆ. ಇಲ್ಲ ನಾವು ಸಸಿ ಮಡಿಯಲ್ಲಿ ನಾಟಿ ಮಾಡೋದಕ್ಕಿಂತ ಮುಂಚೆ 800 ಗ್ರಾಂ ಜೈವಿಕ ಗೊಬ್ಬರವನ್ನು ನಾವು ನೇರವಾಗಿ ಸಸಿ ಮಡಿಯಲ್ಲಿ ಎರಚಬೇಕಾಗುತ್ತೆ. ಅಥವಾ ಈಗ ನಾವು ಸಸಿಗಳನ್ನು ಕಿತ್ತು ಅವುಗಳ ಬೇರುಗಳನ್ನು ಸುಮಾರು 400 ಗ್ರಾಂ ಅಜೋಸ್ಪೈರಲಮ್ ಜೈವಿಕ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಹದ್ದಿ ನಾವು ನಾಟಿ ಮಾಡಿದರೆ ಈ ನಮಗೇನು ಸಾರಜನಕದ ಲಭ್ಯತೆ ಹೆಚ್ಚಿಸ್ಕೋಬೋದು. ಇನ್ನು ನೆಕ್ಸ್ಟ್ ನಾವು ಇನ್ನೊಂದು ಜೈವಿಕ ಗೊಬ್ಬರ ಅಂತಂದರೆ ಅಜೋಲ. ತಮಗೆಲ್ಲರಿಗೂ ಗೊತ್ತಿದೆ ಅಜೋಲ ಒಂದು ದನಗಳಿಗೆ ಒಂದು ಫೀಡಾಗಿ, ಆಮೇಲೆ ರೈತನ ಭತ್ತಕ್ಕೆ ಗೊಬ್ಬರವಾಗಿ, ಆಮೇಲೆ ಇದು ಕಳೆಗಳನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಯಾಕಂದರೆ ಭೂಮಿಯಲ್ಲಿ ಒಂಥರ ಪರದೆ ಇದಾಗಿ ಮಾರ್ಪಾಡೋದ್ರಿಂದ ಕಳೆಗಳನ್ನು ಅಟ್ಲೀಸ್ಟ್ ಮೇಲೆ ಬರಲಿದಂಗೆ ಈ ಒಂದು ಅಜಲ ನೋಡಿಕೊಳ್ತಾ ಇದೆ. ಇದು ಸುಮಾರು ನಾವು 1 ಹೆಕ್ಟರ್ ಪ್ರದೇಶ ಈ ಅಜಲ ಬೆಳೆಸ್ಬೇಕಂತಂದರೆ ನಾವೊಂದು ಅವುಗಳ ಸಸಿ ಮಡಿಯನ್ನು ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಬೇಕಾಗ್ತಕ್ಕಂಥ ವಿಸ್ತೀರ್ಣ ಏನಂತಂದರೆ 250 ಚದುರ ಮೀಟರ್ನಷ್ಟು ಸಸಿ ಮಡಿ ಬೇಕಾಗುತ್ತೆ. ಈ ಒಂದು 250 ಚದುರ ಮೀಟರ್ ಇರತಕ್ಕಂಥ ಒಂದು ಇದಕ್ಕೆ ನಾವು ಸುಮಾರು 1 ಕಿಲೋಗ್ರಾಮ್ ಸೂಪರ್ ಫಾಸ್ಫೇಟು, 1 ಕಿಲೋಗ್ರಾಮ್ ಕೆಂಪು ಮಣ್ಣು, ಅಥವಾ 300 ಗ್ರಾಮ್ ಪೊಟಾಷಿಯಂ ಸಲ್ಫೇಟು, ಅಥವಾ 100 ಗ್ರಾಮ್ ಸೋಡಿಯಂ ಆಲ್ಬಿಡೇಟು, ಮತ್ತು 40 ಗ್ರಾಮ್ ಫ್ರೂಡಾನರಳು ಇವನ್ನು ಹಾಕಿ ಮಣ್ಣಿನಲ್ಲಿ ಮಿಶ್ರ ಮಾಡಿ 5-7.5 ಸೆಂಟಿಮೀಟರ್ ಆಳದವರೆಗೆ ನೀರು ನಿಲ್ಲಿಸಬೇಕು. ಅದನ್ನು ನೀರು ನಿಲ್ಲಿಸಿದ ಮೇಲೆ ನಾವು ಆ ಸಸಿ ಮಡಿಗೆ 20 ಕೆಜಿಯಷ್ಟು ಅಜಲವನ್ನು ಹಾಕಿದರೆ ನಮಗೆ 10-12 ದಿನಗಳಲ್ಲಿ ಸುಮಾರು 750 ಕೆಜಿಯಷ್ಟು ಅಜಲ ದೊರೆಯುತ್ತದೆ. ಈ ದೊರೆತಿರ್ತಕ್ಕಂಥ ಅಜಲವನ್ನು ನಾವು ನಾಟಿ ಮಾಡೋದಕ್ಕಿಂತ ಮುಂಚೆ, ಭತ್ತ ಏನು ನಾಟಿ ಮಾಡ್ತೀವಲ್ಲ ಅದಕ್ಕಿಂತ ಮುಂಚೆ ಭೂಮಿಯಲ್ಲಿ ಏನು ನೀರು ನಿಲ್ಲಿಸಿ ಆ ಭೂಮಿಗೆ ಹಾಕಬೇಕಾಗುತ್ತೆ. ಇದನ್ನು ಹಾಕಿದ ಮೇಲೆ ಸುಮಾರು 15-20 ದಿವಸಕ್ಕೆ 10-12 ಟನ್ನಷ್ಟು ನಮಗೆ ಅಜಲ ಗೊಬ್ಬರ ಭೂಮಿಯಲ್ಲಿ ಸಿಗುತ್ತೆ. ಭೂಮಿಗೆ ನಾವು ಆ್ಯಡ್ ಮಾಡಿದಂಗೆ ಆಗುತ್ತೆ ಈ ಅಜಲ ಗೊಬ್ಬರದಿಂದ. ಅಂದರೆ ಸುಮಾರು ನಾವು 20 ದಿವಸದಲ್ಲಿ 10-12 ಟನ್ನಷ್ಟು ಆರ್ಗ್ಯಾನಿಕ್ ಮ್ಯಾಟ್ರನ್ನು ನಾವು ಭೂಮಿಗೆ ಆ್ಯಡ್ ಮಾಡಿದಂಗೆ ಆಗುತ್ತೆ. ಹಂಗಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ದನಕರುಗಳಿಲ್ದಂಗೆ ಸಗಣಿ ಗೊಬ್ಬರ ಈ ಫಾರ್ಮ್ಯಾಡ್ ಮ್ಯಾನೂರ್ ಏನು ಹೇಳಿದ್ನಲ್ಲ ಅದು ಸಿಗದೇ ಇದ್ದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಅಜಲ ಇದರಿಂದ ನಾವು ಅಟ್ಲೀಸ್ಟ್ 1-10-12 ಟನ್ನನ್ನು ಈ ನಾಟಿ ಮಾಡೋದಕ್ಕಿಂತ ಮುಂಚೆ, ಅಂದರೆ ಪಡ್ಲಿಂಗಿಗಿಂತ ಮುಂಚೆ ಇದು ಮಾಡಿ ಸೇರಿಸಿದರೆ ಪಡ್ಲಿಂಗಲ್ಲಿ ನೀವು ಅದನ್ನು ಸೇರಿಸ್ಬೋದು. ನಂತರ ಈಗ 10-12 ಟನ್ ಆದಮೇಲೆ ಮತ್ತೆ ಒಂದು 10-15 ದಿವಸ ಬಿಟ್ಟರೆ ಮತ್ತೆ 5 ಟನ್ನಷ್ಟು ಹಸಿರು ಪದಾರ್ಥ ಅಲ್ಲೇ ಸಿಗುತ್ತೆ. ಅಂದರೆ ನೀವು ಉಳಿದಿರ್ತಕ್ಕಂಥ ಏನು ಹಜಲ ಇದೆಯಲ್ಲ ಅದು ಮತ್ತೆ ಒಂದು 10-15 ದಿವಸಕ್ಕೆ ಮತ್ತೆ 5 ಟನ್ನಷ್ಟು ಅಂದರೆ ಸುಮಾರು ನಿಮಗೆ 10-15 ಟನ್ನಷ್ಟು ಈ ಹಜಲ ಗೊಬ್ಬರವನ್ನು ಭೂಮಿಗೆ ಆ್ಯಡ್ ಮಾಡಿದಂಗಾಗುತ್ತೆ. ಹಾಗಾಗಿ ಇದರಿಂದ ಈ ಒಂದು 10-15 ಟನ್ ಗೊಬ್ಬರದಿಂದ ಸುಮಾರು ನಮಗೆ ಹೆಕ್ಟ್ರಿಗೆ 40-45 ಕೆಜಿ ಸಾರಜನಕ ದೊರೆತಂತಾಗುತ್ತೆ. ಅಂದರೆ ನಾವು ಈಗೇನು ಭೂಮಿಗೆ ಭತ್ತಕ್ಕೆ ಶಿಫಾರಸು ಇರತಕ್ಕಂಥ ಏನು ಗೊಬ್ಬರ ಇದೆಯಲ್ಲ ಹೆಕ್ಟ್ರಿಗೆ 150-75 ಇದೆ. ಬಟ್ ನಮಗಿಲ್ಲಿ 40-45 ಬರೀ ಹಜಲವನ್ನು ನಾವು ಭೂಮಿಗೆ ಸೇರಿಸಿದರೆ ಅಟ್ಲೀಸ್ಟ್ ನಾವು ಒಂದು 50% ಗೊಬ್ಬರನ ನಾವು ಕಡಿಮೆ ಮಾಡಿದಂಗೆ ಅಂದರೆ ಯೂರಿಯಾ ಪ್ರಮಾಣನ. ಹಾಗಾಗಿ ನಾವು ಸ್ವಲ್ಪ ಹಜಲದ ಬಗ್ಗೆನೂ ಜಾಸ್ತಿ ಒತ್ತನ್ನು ಕೊಡಬೇಕಂತ ರೈತರಲ್ಲಿ ಹೇಳ್ಕೊಳ್ತೀನಿ. ನಂತರ ಹಸಿರೆಲೆ ಗೊಬ್ಬರಗಳಾಗಿರ್ತಕ್ಕಂಥ ಹಸಿರೆಲೆ ಮತ್ತು ಹಸಿರು ಗೊಬ್ಬರ ಅಂತ ಇದು. ಹಸಿರೆಲೆ ಅಂದರೆ ಭೂಮಿಗೆ ನಾವು ಹೊರಗಡೆಯಿಂದ ಬೆಳೆದಿರ್ತಕ್ಕಂಥ ಸಸಿ ಅಥವಾ ಗಿಡ ಅಥವಾ ಎಲೆಗಳನ್ನು ಅಥವಾ ಕಾಂಡಗಳನ್ನು ತೆಗೆದುಕೊಂಡು ಬಂದು ನಮ್ಮ ಭೂಮಿಗೆ ಆ್ಯಡ್ ಮಾಡೋದು ಇದು ಹಸಿರೆಲೆ ಗೊಬ್ಬರ. ಈಗ ಹಸಿರು ಗೊಬ್ಬರ ಅಂತಂದರೆ ನಮ್ಮ ಭತ್ತದ ಗದ್ದೆಯಲ್ಲಿ ಅದೇ ಗದ್ದೆಯಲ್ಲಿ ಅಲ್ಲೇ ಬೆಳೆದು ಅದನ್ನು ನಾವು ಅಲ್ಲೇ ಭೂಮಿಗೆ ಸೇರಿಸ್ತಕ್ಕಂಥದಕ್ಕೆ ಹಸಿರು ಗೊಬ್ಬರ ಅಂತ ಇದ್ದೀವಿ. ಉದಾಹರಣೆಗೆ ನಮಗೆ ಇಲ್ಲಿ ಡಯಂಚ ಬರ್ಬೋದು, ಆಮೇಲೆ ಸೆಣಬು ಬರ್ಬೋದು, ಆಮೇಲೆ ಪಿಳೆಪೆಸರು ಅಂತ ಇದೆ. ಅಂದರೆ ಸಾಕಷ್ಟು ಗೊಬ್ಬರಗಳು ಹಸಿರು ಗೊಬ್ಬರಗಳು ಸಿಗ್ತಾ ಇದಾವೆ. ಇದನ್ನು ಅಟ್ಲೀಸ್ಟ್ ನಮಗೆ ಸ್ವಲ್ಪ ನೀರು ಬರೋದಕ್ಕಿಂತ ಮುಂಚೆ ಅಥವಾ ಎರಡನೇ ಬೆಳೆ ಅಂದರೆ ಒಂದು 15-20 ದಿವಸ ಅಥವಾ ಒಂದು ತಿಂಗಳ ಗ್ಯಾಪ್ ಆದ ಅಂದರೆ ಆ ಟೈಮಲ್ಲಿ ನಾವು ಇದನ್ನು ಹಸಿರು ಗೊಬ್ಬರವನ್ನು ನಾವು ಸೇರಿಸಿದ್ರೆ ಸುಮಾರು ನಮಗೆ 15-20 ಟನ್ನಷ್ಟು ಗೊಬ್ಬರನೂ ಕೂಡ ಒಂದು ಹೆಕ್ಟ್ರಿಗೆ ಸೇರಿಸ್ದಂಗಾಗುತ್ತೆ. ಇದರಿಂದ ಭೂಮಿಯ ಜೈವಿಕ ಆಗಲಿ ಆಮೇಲೆ ರಾಸಾಯನಿಕ ಆಗಲಿ ಆಮೇಲೆ ಭೌತಿಕ ಗುಣಧರ್ಮಗಳು ಕೂಡ ಚೆನ್ನಾಗಾಗುತ್ತೆ. ಅದೇ ರೀತಿ ಇನ್ನು ಎರೆಹುಳು ಗೊಬ್ಬರ, ಎರೆಹುಳು ಗೊಬ್ಬರಕ್ಕೆ ಬಂದರೆ ಇದು ಕೃಷಿ ತ್ಯಾಜ್ಯ, ನಮ್ಮ ಭೂಮಿಯಲ್ಲಿ ಏನು ಬೆಳೆದಿರ್ತೀವಲ್ಲ ಅದರ ವೇಸ್ಟನ್ನು ಅದನ್ನು ತಿಂದು ಹೊರಗೆ ಬಂದಿರತಕ್ಕಂಥ ಏನು ಇಕ್ಕಿ ಏನಿದೆಯಲ್ಲ ಆ ಇಕ್ಕಿಯಲ್ಲಿ ಸಾಕಷ್ಟು ರೈತರಿಗೆ ಅಂದರೆ ನಮ್ಮ ಗಿಡಕ್ಕೆ ಬೇಕಾಗ್ತಕ್ಕಂಥ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಏನಿದಾವಲ್ಲ ಅವು ಎಲ್ಲ ಪೋಷಕಾಂಶಗಳನ್ನು ನಾವು ಎರೆಹುಳು ಗೊಬ್ಬರದಿಂದ ಕೊಟ್ಟಂಗಾಗುತ್ತೆ. ಎರೆಹುಳು ಗೊಬ್ಬರದಲ್ಲಿ 0.82 ಅಂದರೆ 0.82 ಸಾರಜನಕ, ಆಮೇಲೆ 0.25 ರಂಜಕ, ಆಮೇಲೆ 0.56 ಪೊಟ್ಯಾಶ್ ಅಂಶಗಳ ಈ ಒಂದು ಎರೆಹುಳು ಗೊಬ್ಬರ ಹೊಂದಿರುತ್ತೆ. ಹಾಗಾಗಿ ಅದರ ಜೊತೆಗೆ ಸಾಕಷ್ಟು ಹಾರ್ಮೋನುಗಳು ಇರ್ತವೆ, ಆಮೇಲೆ ಲಘು ಪೋಷಕಾಂಶಗಳು ಇರ್ತವೆ, ಆಮೇಲೆ ಕಿಣ್ವಗಳು ಇರೋದ್ರಿಂದ ಭೂಮಿಯ ಒಂದು ಒಳ್ಳೆ ಗುಣಧರ್ಮಗಳನ್ನು ಕಾಪಾಡ್ಕೋಬೋದು, ಆಮೇಲೆ ತೇವಾಂಶನ ಭಾಳ ದಿವಸದ ಮಟ್ಟಿಗೆ ಇದು ಕಾಪಾಡಿಕೊಳ್ಳುತ್ತೆ. ಅದರಿಂದ ನಾವು ಎರೆಹುಳು ಗೊಬ್ಬರನ ಇದು ಮಾಡ್ಬೋದು. ಜೊತೆಗೆ ಹಿಂಡಿ ಗೊಬ್ಬರ ಇದೆ, ಹಿಂಡಿ ಗೊಬ್ಬರಕ್ಕೆ ಬಂತಂದರೆ ನಾವು ಈ ಹಿಂದೆ ರಾಸಾಯನಿಕ ಬರೋದಕ್ಕಿಂತ ಮುಂಚೆ ಹಿಂಡಿ ಗೊಬ್ಬರಗಳನ್ನು ಹಾಕ್ತಿದ್ವು. ಅದರಲ್ಲೂ ಇತ್ತೀಚೆಗೆ ಏನಂತಂದರೆ ಈಗೀಗ ಸ್ವಲ್ಪ ಶೇಂಗಾ ಹಿಂಡಿ ಕಡಿಮೆ ಆಗಿದೆ, ಅವಾಗೆಲ್ಲ ಶೇಂಗಾ ಹಿಂಡಿನ ಜಾಸ್ತಿ ಇದು ಮಾಡ್ತಾಯಿದ್ರು. ಅದು ಆ್ಯಕ್ಚುಲಿ ದನಗಳಿಗೆ ಫೀಡ್ ಅಂತ ಅಂದಾಗ ಕೊನೆಗೆ ಅದನ್ನು ದನಗಳಿಗೆ ಫೀಡ್ ಆಗಿ ಕೊಡ್ತಾ ಇದ್ದಾರೆ. ಬಟ್ ಹಿಂಡಿ ಗೊಬ್ಬರದಲ್ಲಿ ನಮಗೆ ಮೇನು ಅಂತಂತಂದರೆ ಒಂಗೆ ಹಿಂಡಿ ಇದೆ, ಬೇವಿನ ಹಿಂಡಿ ಇದೆ, ಈ ಥರ ಬೇರೆ ಬೇರೆ ನಾವು ಅಟ್ಲೀಸ್ಟ್ ಆ ಹಿಂಡಿಗಳನ್ನು ಹಾಕಿದರೆ ಇದರಿಂದ ಜೈವಿಕ ಗೊಬ್ಬರನ ಆಗುತ್ತೆ, ಪ್ಲಸ್ ಬಯೋ ಅಂತ ಪೆಸ್ಟಿಸೈಡ್ ಕೂಡ ಆದಂಗೆ ಆಗುತ್ತೆ. ಇದರಿಂದ ನಮಗೆ ಸ್ವಲ್ಪ ಪ್ರಮಾಣ ಅಂದರೆ 4-5% ಸಾರಜನಕ, 2-3% ರಂಜಕ, ಆಮೇಲೆ 1.5% ಅಥವಾ 3% ಈ ಒಂದು ಪೊಟ್ಯಾಷನ್ನು ಸಿಗುವಂಥ ಗೊಬ್ಬರ ಹಿಂಡಿ ಗೊಬ್ಬರ. ಇದರಿಂದ ನಾವು ರೋಗ ರುಜಿನಗಳನ್ನು ಕೂಡ ಕಂಟ್ರೋಲ್ ಮಾಡ್ಬೋದು, ಆಮೇಲೆ ಜೈವಿಕವಾಗಿ ಈ ಒಂದು ಗೊಬ್ಬರನ ಕೊಡೋದ್ರಿಂದ ಭೂಮಿಯ ಗುಣಧರ್ಮನೂ ಕೂಡ ಚೆನ್ನಾಗಾಗುತ್ತೆ. ಅದರ ಜೊತೆಗೆ ಲಾಸ್ಟಿಗೆ ನಾವು ಇನ್ನೊಂದು ಏನಂತಂದರೆ ರಾಸಾಯನಿಕ ಗೊಬ್ಬರ. ಈಗ ನಾವು ಭತ್ತಕ್ಕೆ ಶಿಫಾರಸು ಇರೋದು 150-75 ಬಟ್ ನಾವು ಈಗ ಕೊಡ್ತಾ ಎಷ್ಟು ಕೊಡ್ತಾ ಇದ್ದೀವಿ ಅಂತಂದರೆ ಸುಮಾರು 200-100 ಅಂದರೆ ಒಂದು ಹೆಕ್ಟ್ರಿಗೆ 200 ಕೆಜಿ ಸಾರಜನಕ, 100 ಕೆಜಿ ರಂಜಕ, 100 ಕೆಜಿ ಪೊಟ್ಯಾಷನ್ನು ಕೊಡ್ತಾ ಇದ್ದೀವಿ. ಬಟ್ ಇಲ್ಲಿವರೆಗೆ ಏನು ಹೇಳಿದಲ್ಲ ಸಾವಯವ ಅಥವಾ ಬೇರೆ ಹಿಂಡಿ ಗೊಬ್ಬರ ಅಥವಾ ಜೈವಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ ಇವುಗಳನ್ನು ನಾವು ಜಾಸ್ತಿ ಕೊಡ್ತಾ ಇದ್ದೀವಿ. ಇವುಗಳನ್ನು ಒಂದೇ ಕೊಟ್ಟರೆ ನಾವು ಜಾಸ್ತಿ ಪ್ರಮಾಣದಲ್ಲಿ ಇವನ್ನು ಕೊಟ್ಟರೆ ಭೂಮಿಯಲ್ಲಿ ಸಾಕಷ್ಟು ಕಲುಷಿತವಾಗಿ ವಾತಾವರಣ ಕೂಡ ಹದಗೆಡುತ್ತೆ, ಆಮೇಲೆ ಭೂಮಿಯಲ್ಲಿ ಇರ್ತಕ್ಕಂಥ ಜೀವಾಣುಗಳು ಕೂಡ ಭಾಳಷ್ಟು ಕಡಿಮೆ ಆಗ್ತವೆ, ಇದರಿಂದ ಭೂಮಿ ಬರಡಾಗುತ್ತೆ. ಅದಕ್ಕಾಗಿ ಈ ಗೊಬ್ಬರ ರಾಸಾಯನಿಕ ಗೊಬ್ಬರ ಏನು ಶಿಫಾರಸು ಇದೆ ಒಂದು ಹೆಕ್ಟರ್ಗೆ 150 75 ಇದೆ, ಅಷ್ಟನ್ನು ಕೊಟ್ಟು ಅಟ್ಲೀಸ್ಟ್ ನಾವು ಭೂಮಿಗೆ ಉಳಿದಿರ್ತಕ್ಕಂಥ ಜೈವಿಕ ಇರ್ಬೋದು ಅಥವಾ ಸಾವಯವ ಇರ್ಬೋದು ಹಸಿರೆಲೆ ಗೊಬ್ಬರ ಇರ್ಬೋದು ಇವುಗಳನ್ನು ನಾವು ಭೂಮಿಗೆ ಸೇರಿಸೋದ್ರಿಂದ ಭೂಮಿಯಲ್ಲಿ ಸಾಕಷ್ಟು ಪೋಷಕಾಂಶಗಳ ನಾವು ಅಭಿವೃದ್ಧಿ ಮಾಡ್ಕೋಬಹುದು. ಇದರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ಜೊತೆಗೆ ಮಣ್ಣಿನ ಗುಣಧರ್ಮ ಹೆಚ್ಚಾಗುತ್ತೆ. ಇದರಿಂದ ಬೆಳೆಗಳು ಚೆನ್ನಾಗಿ ಬೆಳಿಲಿಕ್ಕೆ ಅನುವು ಆಗುತ್ತೆ, ಆಮೇಲೆ ಇಳುವರಿನ ಕೂಡ ನಾವು ಹೆಚ್ಚಿಸ್ಕೋಬೋದು. ಆಮೇಲೆ ರೋಗ ರುಜಿನಗಳನ್ನು ಕಡಿಮೆ ಮಾಡುವುದು. ಈ ಒಂದು ಇತ್ತೀಚಿನ ದಿನಗಳಲ್ಲಿ ಮಳೆ ಒಂದು ಒಂಥರ ಜೂಜಾಟ ಇದ್ದಂಗೆ ರೈತರ ಜೊತೆಗೆ, ಹಂಗಿದ್ದ ಟೈಮಲ್ಲಿ ಅಟ್ಲೀಸ್ಟ್ ನಾವು ಈ ಒಂದು ಸಾವಯವ ಕೊಡೋದ್ರಿಂದ ಮಣ್ಣಿನ ತೇವಾಂಶವನ್ನು ಭಾಳ ದಿವಸದವರೆಗೆ ಕಾಪಾಡೋದ್ರಿಂದ ಅಟ್ಲೀಸ್ಟ್ ನಾವು ಮಳೆ ಒಂದು ವಾರ 15 ದಿವಸ ಗ್ಯಾಪ್ ಆದರೂ ಕೂಡ ಈ ಒಂದು ತೇವಾಂಶನ ಸ್ವಲ್ಪ ಕಾಪಾಡಿದಂಗೆ ಆಗುತ್ತೆ. ಅದಕ್ಕಾಗಿ ರೈತರಲ್ಲಿ ನಾನು ಕೊನೆಯದಾಗಿ ಹೇಳೋದೇನಂತಂದರೆ ಪೋಷಕಾಂಶ ಅಂತಂತಂದರೆ ಈಗ ನಮ್ಮದೇ ಇದನ್ನು ತಗೊಳ್ಳಿ, ನಮ್ಮ ಊಟ ಮಾಡಲಿಕ್ಕೆ ಬರೀ ನಾವು ಅನ್ನ ಸಾರು ಅಷ್ಟೇ ತಿನ್ನೋದಿಲ್ಲ, ಬಟ್ ಎಲ್ಲ ಥರದ ಪೋಷಕಾಂಶಗಳು ಕಾಳು ಇರುತ್ತೆ, ಸೊಪ್ಪು ಇರುತ್ತೆ, ಆಮೇಲೆ ಹಣ್ಣು ಇರುತ್ತೆ, ಅಂದರೆ ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಏನು ಬೇಕಾಗುತ್ತೋ ಹಂಗೆ ನ್ಯೂಟ್ರಿಯೆಂಟ್ಸನ್ನು ನಾವು ಭೂಮಿಗೂ ಕೂಡ ಕೊಡಬೇಕಾಗುತ್ತೆ. ಯಾಕಂತಂದರೆ ಇದನ್ನು ನಾವು ಸರಾಸರಿಯಾಗಿ ಅಂದಾಜು ಸುಮಾರು ಒಂದು 3 ಟನ್ನಷ್ಟು ಗೊಬ್ಬರ ಭೂಮಿಯಲ್ಲಿ ಇದ್ದೇ ಇರುತ್ತೆ. ಅದನ್ನು ನಾವು ಅಟ್ಲೀಸ್ಟ್ ಹೆಂಗೆ ನಾವು ಇದು ಮಾಡಬೇಕು, ನಮ್ಮ ಭೂಮಿಯಲ್ಲಿ ಏನೇನು ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಾವು ಪ್ರತಿ 2 ವರ್ಷಕ್ಕೊಂದ್ಸರಿ ಆದರೂ ಒಂದು ಮಣ್ಣು ಪರೀಕ್ಷೆ ಮಾಡಿ ಆ ಮಣ್ಣು ಪರೀಕ್ಷೆಯಲ್ಲಿ ಆ ಭೂಮಿಯಲ್ಲಿ ನಮ್ಮ ಭೂಮಿಯಲ್ಲಿ ಯಾವ್ಯಾವ ಅಂಶಗಳು ಏನೇನಿದಾವೆ, ಜಾಸ್ತಿ ಇದಾವೋ ಅಥವಾ ಕಡಿಮೆ ಇದಾವೋ. ಕಡಿಮೆ ಇದ್ದರೆ ನಾವು ಪೋಷಕಾಂಶಗಳನ್ನು ಸ್ವಲ್ಪ ಜಾಸ್ತಿ ಕೊಡಬೇಕು, ಜಾಸ್ತಿ ಇದ್ದರೆ ಕಡಿಮೆ, ಕಡಿಮೆ ಇದ್ದರೆ ಜಾಸ್ತಿ. ಹಿಂಗೆ ಮಾಡಿಕೊಂಡು ನಾವು ಒಂದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ಕೋಬೇಕು, ಜೊತೆಗೆ ಬ್ಯಾಲೆನ್ಸ್ ಆಗಿ ಈ ಗೊಬ್ಬರಗಳನ್ನು ಕೊಡೋದ್ರಿಂದ ಭೂಮಿ ಫಲವತ್ತತೆ ಹೆಚ್ಚಾಗುತ್ತೆ, ಆಮೇಲೆ ಮಣ್ಣಿನ ಗುಣಧರ್ಮ, ಆಮೇಲೆ ಮಣ್ಣಿನ ಆರೋಗ್ಯ, ಜೊತೆಗೆ ನಮ್ಮ ಆರೋಗ್ಯನೂ ಕೂಡ. ಯಾಕಂದರೆ ನಮ್ಮ ತುಂಗಭದ್ರಾ ಕಮಾಂಡ್ ಏರಿಯಾದಲ್ಲಿ ಬೆಳೆದಿರ್ತಕ್ಕಂಥ ಭತ್ತ ಈಗ ಹೊರಗಡೆ ಹೋಗಿರ್ತಕ್ಕಂಥ ಭತ್ತ ಈಗ ರಿಜೆಕ್ಟ್ ಆಗಿ ಬರ್ತಾಯಿದೆ, ಕಾರಣ ನಾವು ಹಾಕ್ತಕ್ಕಂಥ ರಾಸಾಯನಿಕಗಳಿಂದ. ಹಾಗಾಗಿ ದಯವಿಟ್ಟು ರೈತರಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಸ್ವಲ್ಪ ಪ್ರಮಾಣದ ಈ ಒಂದು ರಾಸಾಯನಿಕ ಬಳಸಿ ಉಳಿದಿರ್ತಕ್ಕಂಥದ ಜೈವಿಕವನ್ನು ಹಾಕಿ ಮಣ್ಣಿನ ಗುಣಧರ್ಮ ಹೆಚ್ಚಿಸ್ಕೋಬೇಕಂತ ಹೇಳಿ ತಿಳಿಸ್ತಾ ಇದ್ದೀನಿ. ಡಾಕ್ಟರ್, ಈಗಾಗಲೇ ತಾವು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಶಿಫಾರಸು ಮಾಡಿದ್ರಿ. ಆದಾಗ್ಯೂ ಕೂಡ ಕೆಲವು ರೈತರು ಅವರ ಅನ್ಯ ಕಾರಣದಿಂದ ಭೂಮಿಯ ಫಲವತ್ತತೆಯನ್ನು ಆರೋಗ್ಯವನ್ನು ಕಾಪಾಡುವಲ್ಲಿ ಒಂದಷ್ಟು ನಿರ್ಲಕ್ಷ್ಯ ಅಥವಾ ಅನ್ಯ ಕಾರಣದಿಂದಾಗಿ ಒಂದಷ್ಟು ಇದಾಗಿರ್ತಾರೆ. ಅಂಥ ಸಣ್ಣ ಪುಟ್ಟ ಹಿಡುವಳಿದಾರರಿಗೆ ವಿಶೇಷವಾಗಿ ಈ ಭತ್ತವನ್ನೇ ಪದೇ ಪದೇ ನಿರಂತರವಾಗಿ ಒಂದೇ ಭೂಮಿಯಲ್ಲಿ ಬೆಳೆ ಪರಿವರ್ತನೆ ಮಾಡದೆ ಏಕ ಬೆಳೆಯನ್ನಾಗಿ ಬೆಳೀತಾ ಇರುವಂಥ ಅಂಥ ರೈತರಿಗೆ ತಾವು ಒಬ್ಬ ವಿಜ್ಞಾನಿಯಾಗಿ ವೈಜ್ಞಾನಿಕ ಸಲಹೆಯನ್ನು ಹೇಗೆ ಕೊಡ್ತೀರಿ? ಇಲ್ಲಿ ತುಂಗಭದ್ರಾ ಅಚ್ಚುಕಟ್ಟು ಅಂದ ತಕ್ಷಣ ನಮಗೆ ಭತ್ತನೇ ಇದು ಬರೋದು. ಯಾಕಂದರೆ ಈ ಹಿಂದೆ ನಾವು ಡ್ಯಾಮ್ ಆಗೋದಕ್ಕಿಂತ ಮುಂಚೆ ಎಲ್ಲ ಥರದ ಬೆಳೆಗಳನ್ನು ಶೇಂಗಾ ಬೆಳೀತಾ ಇದ್ವಿ, ಹತ್ತಿ ಬೆಳೀತಾ ಇದ್ವಿ, ಕಬ್ಬು ಬೆಳೀತಾ ಇದ್ವಿ, ಎಲ್ಲ ಬೆಳೀತಾ ಇದ್ವಿ. ಬಟ್ ಈಗ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಭೂಮಿನೂ ಕೂಡ ರೈತರಿಗೆ ಕಡಿಮೆ ಆಗ್ತಾ ಬರ್ತಾ ಇದೆ. ಬಟ್ ಆದರೂ ಕೂಡ ನಾವು ಒಂದೇ ಬೆಳೆ ಭತ್ತ ಭತ್ತ, ಎರಡು ನೀರಿದ್ದರೂ ಭತ್ತನೇ, ಒಂದು ನೀರಿದ್ದರೂ ಭತ್ತನೇ, ಇನ್ನೊಂದು ಬೆಳೆ ಬೇರೆ ಇಲ್ಲ. ಬಟ್ ಇಲ್ಲಿ ಏನು ಅಂತಂದರೆ ರೈತರಲ್ಲಿ ಮನವಿ ಮಾಡಿಕೊಳ್ಳೋದೇನಂತಂದರೆ ಈ ಒಂದು ಸಿಎನ್ ರೇಷಿಯೋ ಅಂತೀವಿ, ಕಾರ್ಬನ್, ಸಾವಯವ ಇಂಗಾಲ ಮತ್ತು ನೈಟ್ರೋಜನ್ ಸಾರಜನಕ, ಈ ಒಂದು ಪ್ರಮಾಣ ಭೂಮಿಯಲ್ಲಿ ಒಂಥರ ಸಮಾನಾಂತರವಾಗಿ ಅಂದರೆ ಸರಾಸರಿ ಸುಮಾರು 30-30:1 ಆ ಒಂದು ರೇಷ್ಯೋದಲ್ಲಿ ಇರಬೇಕಾಗುತ್ತೆ. ಇವು ಸಿಎನ್ ರೇಷಿಯೋ ಇರಲಿಲ್ಲ ಅಂತಂತಂದರೆ ಇವು ಜಾಸ್ತಿನೂ ಆಗಂಗಿಲ್ಲ, ಇತ್ತಾಗ ಕಡಿಮೆನೂ ಆಗಂಗಿಲ್ಲ. ಇವು ಜಾಸ್ತಿ ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ಅದಕ್ಕಾಗಿ ನಾನೇನು ಇದು ಮಾಡ್ತಾ ಇದ್ದೀನಿ, ಒಂದೇ ಬೆಳೆ ಬೆಳೆಯೋದಕ್ಕಿಂತ ಈ ಸಿಎನ್ ರೇಷಿಯೋ ನಾವು ಕಾಪಾಡಬೇಕಂದ್ರೆ ಈ ರೊಟೇಷನ್ ಪದ್ಧತಿ ಅಂದರೆ ಭತ್ತ ಬಿಟ್ಟು ನಾವು ಬೇರೆ ದ್ವಿದಳ, ಈಗ ನಾನು ಹಸಿರೆಲೆ ಗೊಬ್ಬರ ಅಂದೆ, ಅಟ್ಲೀಸ್ಟ್ ಒಂದು ಸರಿ ಭತ್ತ, ಸೆಕೆಂಡ್ ಇದಕ್ಕೆ ನಮಗೆ ಲಾಸ್ ಆದರೂ ಚಿಂತಿಲ್ಲ ಒಂದು ವರ್ಷ, ಬಟ್ ಹಸಿರೆಲೆ ಗೊಬ್ಬರ. ಇಲ್ಲಾಂದರೆ ಬೇರೆ ಬೆಳೆಗಳು, ಈಗ ನಿಮಗೆ ಉದ್ದಿ ಇದೆ, ಅಲಸಂದಿ ಇದೆ, ಆಮೇಲೆ ಬೇರೆ ಬೇರೆ ಈ ದ್ವಿದಳ ಧಾನ್ಯಗಳನ್ನು ನಾವು ಭೂಮಿಗೆ ಆ್ಯಡ್ ಮಾಡೋದ್ರಿಂದ ಈ ಕಾರ್ಬನ್ ಮತ್ತು ನೈಟ್ರೋಜನ್ ರೇಷಿಯೋನ ನಾವು ಮೇಂಟೈನ್ ಮಾಡಿದಂಗೆ ಆಗುತ್ತೆ. ಈ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ನೀವು ಭೂಮಿಯಲ್ಲಿ ಈಗ ಬರೀ ಪ್ಲಾಸ್ಟಿಕ್ ಅಷ್ಟೇ ಕೊಳಿತಾ ಇಲ್ಲ, ಬಟ್ ನೀವು ಹಾಕಿರ್ತಕ್ಕಂಥ ಹುಲ್ಲು ಕೂಡ ಕೊಳೆಯೋದಿಲ್ಲ. ಯಾಕಂತಂದರೆ ಈ ರೇಷಿಯೋ ಸರಿ ಇರಲಿಲ್ಲ ಅಂತಂದರೆ ಭೂಮಿಯಲ್ಲಿ ಎಲ್ಲೋ ಜೀವಾಣುಗಳಿದಾವಲ್ಲ, ಎಲ್ಲ ಸತ್ತು ಹೋಗ್ತಾವೆ. ಹಾಗಾಗಿ ನಾವು ಅಟ್ಲೀಸ್ಟ್ ಪ್ರತಿ ಬೆಳೆಗೂ ಒಂದು ಬೆಳೆ ಭತ್ತ, ಇನ್ನೊಂದು ಬೆಳೆ ದ್ವಿದಳ ಧಾನ್ಯ, ಈ ಟೈಪ್ ನಾವು ಮಾಡಿಕೊಳ್ಳಿಲ್ಲ ಅಂತಂದರೆ ಭೂಮಿ ಇಮಿಡಿಯೇಟಾಗಿ ಈಗ ಆಲ್ರೆಡಿ ಸುಮಾರು ನಾವು ಭಾಳಷ್ಟು ಅಚ್ಚುಕಟ್ಟು ಪ್ರದೇಶ ಬರಡ ಆಗಿದೆ, ಅದನ್ನು ನಾವು ಇನ್ನೂ ಜಾಸ್ತಿ ಮಾಡೋದು ಬೇಡ. ಹಾಗಾಗಿ ಈಗೇ ಸ್ವಲ್ಪ ಎಚ್ಚೆತ್ಕೊಂಡು ಬೆಳೆ ಪರಿವರ್ತನೆ ಮಾಡಲಿಲ್ಲ ಅಂತಂದರೆ ನಾವು ಭಾಳಷ್ಟು ಹಾನಿ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಬೆಳೆಯಲ್ಲಿ ಬದಲಾವಣೆ ಮಾಡಿಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ಡಾಕ್ಟ್ರೆ, ಮತ್ತಷ್ಟು ನಮ್ಮ ಹಲವಾರು ರೈತರ ಅಳಲು ಕೊರಗು ಏನಂತ ಹೇಳಿದ್ರೆ, ಭತ್ತವನ್ನು ಅಲ್ಲದೆ ಮತ್ತೆ ಯಾವ ಬೆಳೆನ ಬೆಳೀಲಿಕ್ಕೆ ಆಗ್ತಾ ಇಲ್ಲ ರೀ. ಯಾಕಂದರೆ ನಿರಂತರವಾಗಿ ಒಂದೆಡೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಒಂದಷ್ಟು ನೀರು ಬಸಿಯುವಂಥ ಭೂಮಿ ಇದೆ, ಒಂದಷ್ಟು ಭೂಮಿ ಒಣ ಭೂಮಿ ಇದೆ. ಹಾಗಾಗಿ ವಿಶೇಷವಾಗಿ ಈ ನೀರ ಬಸಿಯುವಂಥ ಈ ವರ್ತಿತರ ಇರುವಂಥ ಜಮೀನಿನಲ್ಲಿ ಮತ್ತೆ ಬೇರೆ ಪರ್ಯಾಯವಾಗಿ ಯಾವ ಬೆಳೆನ ಬೆಳೆದ್ರೆ ಸೂಕ್ತ ಅಂತೀರಿ ಡಾಕ್ಟರ್, ತಾವು ವೈಜ್ಞಾನಿಕವಾಗಿ ಹೇಳೋದಾದರೆ? ನನ್ನ ಪ್ರಕಾರ ಆ್ಯಕ್ಚುಲಿ ಕೆಲವೊಂದು ಈ ತುಂಗಭದ್ರಾ ಕಮಾಂಡ್ ಏರಿಯಾ ಹೆಂಗೆ ಅಚ್ಚುಕಟ್ಟು ಪ್ರದೇಶ ಹೆಂಗಿದೆ ಅಂತಂದರೆ, ಮ್ಯಾಲಿನಿಂದ ರೈತರೆಲ್ಲರೂ ಭತ್ತ ಬೆಳ್ಕೊಂತ ಬಂದ್ಬಿಟ್ಟು ಕೆಳಗಿನರಿಗೆ ಅದು ಬಸಿ ಬಂದೇ ಬರುತ್ತೆ. ಹಂಗಾಗಿ ನಾವು ಭತ್ತ ಬಿಟ್ಟು ಬೇರೆಕ್ಕೆ ಹೋಗೋಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿ ಇದ್ದವರು ಒಂದು ಗ್ರೂಪ್ ಮಾಡ್ಕೋಬೇಕು, ಈ ಒಂದು ಭಾಗ ನಾವು ಭತ್ತ ಬೆಳೆದಿಲ್ಲ. ಈಗ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನೋಡಿದ್ವಿ, ಒಂದು ಜಿಲ್ಲೆಗೆ ಇಂತಿಂಥ ಬೆಳೆಯನ್ನೇ ಅಂತ ಫಿಕ್ಸ್ ಮಾಡಿದ್ದಾರೆ. ಆ ಟೈಪು ನಮಗೂ ಕೂಡ ಬರ್ಬೋದು, ಯಾಕಂದರೆ ಮುಂದೆ ನೀವು ಕಡ್ಡಾಯವಾಗಿ ಬಂದೇ ಬರುತ್ತೆ. ಬರೀ ಭತ್ತ ಭತ್ತ ಅಂದರೆ, ಯಾಕಂದರೆ ಭತ್ತಕ್ಕೆ ನಾವು ಸುಮಾರು 1 ಕೆಜಿ ನಾವು ಭತ್ತ ಬೆಳಿಬೇಕಂದ್ರೆ 3,000-5,000 ಲೀಟರ್ ನೀರು ಬೇಕು. 5,000 ಲೀಟರ್ ನೀರು, ಇದಕ್ಕೇನಾದ್ರೂ ನಾವು 1 ಲೀಟ್ರಿಗೆ 20 ರೂಪಾಯಿದಂಗೆ ಏನಾದ್ರು ಚಾರ್ಜ್ ಮಾಡಿದರೆ ನೀವು ಭತ್ತ ಎಲ್ಲ ಏನು ಬೆಳೆಕಾಗಲ್ಲ, ಆ ಟೈಪ್ ಆಗುತ್ತೆ. ಹಂಗಾಗಿ ದಯವಿಟ್ಟು ನಾವು ಸ್ವಲ್ಪ ದ್ವಿದಳ ಧಾನ್ಯಗಳ ಸ್ವಲ್ಪ ಇಳುವರಿ ಇದಾಗ್ಬೋದು, ಕಡಿಮೆ ಬಟ್ ಖರ್ಚು ಕಡಿಮೆ. ಯಾಕಂದ್ರೆ ನೀವು ಭತ್ತಕ್ಕೆ ಸುಮಾರು 25,000-30,000 ಖರ್ಚು ಮಾಡ್ತಾ ಇದ್ದೀರ, ಬಟ್ ಅದೇ ನಾವು ದ್ವಿದಳಕ್ಕೆ ಬಂದರೆ ಎಲ್ಲಿ ನಿಮಗೆ ಅಷ್ಟೊಂದು ಖರ್ಚಾಗಲ್ಲ. ಆಮೇಲೆ ಭೂಮಿಗೆ ದ್ವಿದಳ ಧಾನ್ಯಗಳಿಂದ ಭೂಮಿಗೆ ನೈಟ್ರೋಜನ್ ಅನ್ನು ಆ್ಯಡ್ ಮಾಡಿದಂಗೆ ಅಂದರೆ ಸೇರಿಸ್ದಂಗೆ ಆಗುತ್ತೆ. ಅದು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತೆ ಭೂಮಿಯಲ್ಲಿ ತನ್ನ ಗಂಟುಗಳನ್ನು. ಈಗ ನೀವು ಶೇಂಗಾ ಇರ್ಬೋದು ಅಥವಾ ಅಲಸಂದೆ ಇರ್ಬೋದು ಅಥವಾ ಉದ್ದು ಇರ್ಬೋದು ಹೆಸರು ಇರ್ಬೋದು, ಈ ಒಂದು ಬೆಳೆಗಳ ಬೇರುಗಳ ಒಂದು ಗಂಟುಗಳಿರ್ತವೆ, ಅದರಲ್ಲಿ ಈ ಒಂದು ನೈಟ್ರೋಜನ್ ಸ್ಥಿರೀಕರಣ ಆಗಿರ್ತದೆ. ಅದನ್ನು ನಾವು ಭೂಮಿಗೆ ಸೇರಿಸ್ದಂಗೆ ಆಗುತ್ತೆ ಈ ದ್ವಿದಳ ಧಾನ್ಯದಿಂದ. ಜೊತೆಗೆ ಒಂದು ಭಾಳಷ್ಟು ಆರ್ಗ್ಯಾನಿಕ್ ಮ್ಯಾಟ್ರ್ ಆ್ಯಡ್ ಮಾಡಿದಂಗೆ ಆಗುತ್ತೆ. ಜೊತೆಗೆ ನಾನು ಆಗ್ಲಿನ್ನೇ ಹೇಳಿದೆ, ಸಿಎನ್ ರೇಷ್ಯೋನ ಮೇಂಟೈನ್ ಮಾಡಿದಂಗೆ ಆಗುತ್ತೆ. ಕ್ರಾಪ್ ರೊಟೇಷನ್ ಆದರೆ ಸಿಎನ್ ರೇಷ್ಯೋ ಮೇಂಟೈನ್ ಆಗುತ್ತೆ. ಹಾಗಾಗಿ ನಾವು ಸ್ವಲ್ಪ ದ್ವಿದಳ ಧಾನ್ಯಗಳಾದ ಈ ಏನು ಅಲಸಂದೆ ಇರ್ಬೋದು ಅಥವಾ ಉದ್ದು ಇರ್ಬೋದು, ಯಾಕಂದರೆ ಅವಕ್ಕೂ ಕೂಡ ಮಾರ್ಕೆಟಲ್ಲಿ ಸಾಕಷ್ಟು ಲಾಭನೇ ಇದೆ. ಈಗ ಗುಲ್ಬರ್ಗ ಅಲ್ಲೆಲ್ಲ ತೊಗರಿ ಎಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಹಂಗೆ ನಮ್ಮಲ್ಲಿ ಕೂಡ ಸ್ವಲ್ಪ ಅಪ್ಲ್ಯಾಂಡಲ್ಲಿ ಇರ್ತಕ್ಕಂಥವ್ರು, ಅಂಥ ರೈತರು ನಾವೇನು ಮಾಡಬೇಕು, ಬೇರೆ ಬೇರೆ ಬೆಳೆಗಳಿಗೆ ಈ ದ್ವಿದಳ ತೊಗರೆ ಇರ್ಬೋದು ಅಥವಾ ಅಲಸಂದೆ ಇರ್ಬೋದು ಇಂಥ ಬೆಳೆಗಳಿಗೆ ನಾವು ಸ್ವಲ್ಪ ಹೋದರೆ ನಮ್ಮ ಭೂಮಿಯ ಗುಣಮಟ್ಟನ ಹೆಚ್ಚಿಸ್ಕೋಬೋದು. ಡಾಕ್ಟರ್, ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಮ್ಮ ರೈತರಿಗೆ ತಾವು ವೈಜ್ಞಾನಿಕ ದೃಷ್ಟಿಯಿಂದ ಶಿಫಾರಸನ್ನು ಮಾಡಿದಿರಿ. ಈ ಶಿಫಾರಸ್ಸಿನ ಆಧಾರದ ಮೇರೆಗೆ ರೈತರು ಭತ್ತದಲ್ಲಿ ಸಮಗ್ರ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ಭೂಮಿಯ ಆರೋಗ್ಯವನ್ನು ಕಾಪಾಡಲಿ, ಹಾಗೆಯೇ ಭತ್ತ ಒಂದೇ ಬೆಳೆದರೆ ನಮ್ಮ ಭೂಮಿ ಬೆಳೆನ ಬೆಳೀಲಿಕ್ಕೆ ಸೂಕ್ತವಾದದ್ದು, ಅದನ್ನು ಹೊರತುಪಡಿಸಿದ್ರೆ ಇನ್ಯಾವುದು ಬೆಳೆನ ಬೆಳೀಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ರೈತರಿಗೂ ಕೂಡ ತಾವು ಈಗಾಗಲೇ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಮಾಹಿತಿಯನ್ನು ನೀಡಿದಿರಿ. ಈ ಮಾಹಿತಿಯನ್ನು ಆಧರಿಸಿ ಬೆಳೆ ಪರಿವರ್ತನೆಯನ್ನು ನಮ್ಮ ರೈತ ಬಾಂಧವರು ಮಾಡಲಿ, ಹಾಗೆಯೇ ನಿರಂತರವಾಗಿ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಭೂಮಿಯ ನಿರಂತರತೆಯ ಆರೋಗ್ಯವನ್ನು ಕೂಡ ಕಾಪಾಡಲಿಕ್ಕೆ ಸಾಧ್ಯ ಅನ್ನುವಂಥ ವೈಜ್ಞಾನಿಕ ಸಲಹೆಯನ್ನು ನೀಡಿದಿರಿ. ಸಾಕಷ್ಟು ನಮ್ಮ ರೈತರು ಈ ಎಲ್ಲ ವಿಚಾರಗಳನ್ನು ಮನಗಂಡು ಇನ್ನಾದರೂ ಏಕ ಬೆಳೆಯಾಗಿ ಬೆಳೆಯುವ ಬದಲು ಬೆಳೆ ಪರಿವರ್ತನೆ ಮಾಡಲಿ, ಆ ಮೂಲಕ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಭೂಮಿಗೆ ನಿರಂತರವಾಗಿ ಉಳಿಸುವಂತೆ ಅದರ ಆರೋಗ್ಯದತ್ತ ಸ್ವಲ್ಪ ಕಾಳಜಿಯನ್ನು ಕೂಡ ವಹಿಸಲಿ ಅನ್ನುವಂಥ ಆಶಯದೊಂದಿಗೆ ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಭತ್ತದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಜಿ ನಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪ್ರಸಾದ್ ಹೆಗಡೆ. ಇನ್ನು ಕೇಳಿ ಕೃಷಿ ಗೀತೆ. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಪ್ರಕಟಣೆಯ ನಂತರ ಕೇಳಿ ಕೃಷಿ ಗೀತೆ. ¶¶